ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಈಗಾಗಲೇ ಮುಂಗಾರು ಮಳೆ ಆರಂಭವಾಗಿದೆ. ಈ ಮುಂಗಾರು ಪೂರ್ವ ಸಿದ್ಧತೆಯಲ್ಲಿ ಮಣ್ಣು ಮತ್ತು ಬೀಜದಿಂದನೂ ಕೆಲವು ರೋಗಗಳು ಬರುವ ಸಾಧ್ಯತೆಗಳಿರ್ತವೆ. ಈ ಬಗ್ಗೆ ಈ ರೋಗಗಳನ್ನು ನಿಯಂತ್ರಣ ಮಾಡುವುದರ ಮೂಲಕ ಉತ್ತಮ ಬೆಳೆಗಳನ್ನು ಹೇಗೆ ಪಡೆದುಕೊಳ್ಬಹುದು, ಆ ಮೂಲಕ ರೈತರು ಒಂದಿಷ್ಟು ಆರ್ಥಿಕವಾಗಿ ಸುಸ್ಥಿರರಾಗಲಿಕ್ಕೆ ಏನೆಲ್ಲ ಸಾಧ್ಯತೆಗಳಿವೆ ಅನ್ನೋದ್ರ ಬಗ್ಗೆ ನಮ್ಗೆ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಒಬ್ಬ ವಿಜ್ಞಾನಿಗಳಿದ್ದಾರೆ. ಇವರು ಹಗರಿಯ, ನಮ್ಮ ಬಳ್ಳಾರಿ ಜಿಲ್ಲೆಯ ಹಗರಿಯ ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯರೋಗ ಶಾಸ್ತ್ರ ವಿಭಾಗದ ವಿಜ್ಞಾನಿಗಳಾಗಿರ್ತಕ್ಕಂತ ಡಾಕ್ಟರ್ ಗೋವಿಂದಪ್ಪ MR ಅವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸ್ವಾಗತಿಸೋಣ. ಸರ್ ನಮಸ್ಕಾರ, ನಮ್ಮ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಈಗ ನನ್ನ ಹೆಸರು ಡಾಕ್ಟರ್ ಗೋವಿಂದಪ್ಪ MR ಅಂತ. ಆಮೇಲೆ ನಾನು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅಗ್ರಿಯಲ್ಲಿ ಸಸ್ಯರೋಗ ಶಾಸ್ತ್ರ ವಿಭಾಗದಲ್ಲಿ ಇದ್ದೀನಿ. ಆಮೇಲೆ ಬಳ್ಳಾರಿ ಸುತ್ತಮುತ್ತಲಿನ ಯಾವುದೇ ಬೆಳೆಗಳಲ್ಲಿ ಬರ್ತಕ್ಕಂತ ರೋಗಗಳು ಮತ್ತು ಅವುಗಳ ಯಾವ ರೀತಿ ಹರಡ್ತವೆ, ಆಮೇಲೆ ಅವುಗಳಿಗೆ ಏನು ಸಂರಕ್ಷಣೆ ಕ್ರಮಗಳನ್ನು ತೆಗೆದುಕೋಬೇಕು ಅಂತಂದು ಎಲ್ಲಾ ಆತ್ಮೀಯ ರೈತ ಬಾಂಧವರಿಗೆ ಮಾಹಿತಿಯನ್ನ ಒದಗಿಸಿಕೊಡ್ಲಿಕ್ಕೆ ಇಂದು ನಾನು ರೈತರಿಗೆ ಕೋರ್ತಾ ಇದ್ದೀನಿ. ಏನಾದ್ರೂ ಸಮಸ್ಯೆ ಇದ್ರೆ ರೈತರಿಗೆ ಕೊನೆಯಲ್ಲಿ ನಾನು ನನ್ನ ಮೊಬೈಲ್ ನಂಬರ್ ಕೊಡ್ತೀನಿ, ಆ ಮೊಬೈಲ್ ನಲ್ಲಿ ತಾವು ಕಾಂಟ್ಯಾಕ್ಟ್ ಮಾಡಬಹುದು. ಸರ್ ಒಳ್ಳೇದು. ನಮ್ಮ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆ ಸ್ವಾಗತ. ನಮಗೆ ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ, ಮುಂಗಾರಿನಲ್ಲಿ ನಮ್ಮ ಈ ಭಾಗದಲ್ಲಿ ಬೆಳೆಯುವ ಪ್ರಮುಖ ಬೆಳೆಗಳು ಯಾವ್ಯಾವ? ಸರ್ ಸರ್ ಈಗ ಮುಂಗಾರು ಅಂದ್ರೆ ಬಳ್ಳಾರಿಯ ತಿರುಗುಪ್ಪ, ಬಳ್ಳಾರಿ ತಾಲೂಕು ಮತ್ತು ಹೊಸಪೇಟೆ ಇಲ್ಲಿ ಹೆಚ್ಚಾಗಿ ಹತ್ತಿ ಬೆಳೀತಾರೆ. ಆಮೇಲೆ ಭತ್ತ ಪ್ರಮುಖ ಬೆಳೆಗಳು. ಆದ್ರೆ ಏನಪ್ಪ ಅಂತಂದ್ರೆ ಇನ್ನೊಂದು ಕೂಡ್ಲಿಗಿ, ಅಗ್ರಿಭೂಮಿಯಲ್ಲಿ ಹಡಗಲಿ, ಅಲ್ಲಿ ಹೆಚ್ಚಾಗಿ ಎಣ್ಣೆ ಕಾಳು ಬೆಳೆಗಳು, ಉದಾಹರಣೆಗೆ ಸೂರ್ಯಕಾಂತಿ ಬೆಳೀತಾರೆ, ಆಮೇಲೆ ಶೇಂಗಾ ಬೆಳೀತಾರೆ. ಹಾಗಾಗಿ ಮುಂಗಾರು ಬೆಳೆಯಲ್ಲಿ ಹೆಚ್ಚಿನ ಪ್ರಮುಖ ಬೆಳೆಗಳು ಅಂತಂದ್ರೆ ಶೇಂಗಾ, ತರಕಾರಿ, ಭತ್ತ, ಹತ್ತಿ ಇತ್ಯಾದಿಗಳು ಇರ್ತಾವ. ಈ ತರ ಬೆಳೀತಾ ಇದಾರೆ ರೈತರು. ಈಗ ಈ ಬೆಳೆಗಳಲ್ಲಿ ಕಂಡು ಬರ್ತಕ್ಕಂತ ಪ್ರಮುಖ ರೋಗಗಳು ಯಾವ ಸರ್? ಈ ಒಂದು ಬೆಳೆಗಳಲ್ಲಿ ಪ್ರಮುಖವಾಗಿ ಕಾಡ್ತಾ ಇರಕ್ಕಂತ ಸಮಸ್ಯೆ ಅಂದ್ರೆ ರೋಗಗಳು. ಈಗ ಸಾಮಾನ್ಯವಾಗಿ ಈ ಒಂದು ಪ್ರಮುಖ ಬೆಳೆ ಶೇಂಗಾ ಇರ್ಬೋದು, ತರಕಾರಿ ಇರ್ಬೋದು, ಭತ್ತ ಇರ್ಬೋದು, ಹತ್ತಿ ಇರ್ಬೋದು, ಹಾಗೆ ಹಲವಾರು ಬೆಳೆಗಳಲ್ಲಿ ಪ್ರಮುಖವಾಗಿ ಕಾಣುವ ರೋಗಗಳಂತಂದ್ರೆ ಈ ಶಿಲೀಂಧ್ರ ರೋಗ ಅಂತ. ಈ ಶಿಲೀಂಧ್ರ ರೋಗ ಮತ್ತೆ ದುಂಡಾಣು ರೋಗ ಹಾಗೂ ಜಂತುಗಳು, ಇವು ಸಾಮಾನ್ಯವಾಗಿ ಈ ಒಂದು ರೋಗಗಳು ಇವು ರೋಗಕಾರಕ ಜೀವಿಗಳ ಮೇಲೆ ಅವಲಂಬಿತವಾಗಿರ್ತವೆ. ಶಿಲೀಂಧ್ರ ರೋಗ ಅಂತೀವಿ. ಈ ಶಿಲೀಂಧ್ರ ರೋಗ, ದುಂಡಾಣು ರೋಗ ಮತ್ತು ಜಂತುಗಳು, ಹಾಗೆ ನಂಜಾಣು ರೋಗಗಳು ಸಹ ಬರ್ತವೆ. ಅವು ಹೆಚ್ಚಾಗಿ ಕೀಟಗಳಿಂದ ಬರ್ತವೆ, ಯಾವುದೇ ಕಾರಣಕ್ಕೂ ಮಣ್ಣಿನಿಂದ ಬರಲ್ಲ, ನೀರಿನಿಂದ ಬರಲ್ಲ. ಕೀಟಗಳ ಉದಾಹರಣೆಗೆ ನಮ್ಗೆ ಮಸ್ಕಿಟೋ ಹೇಗೆ ನಮಗೆ ಮಲೇರಿಯಾ ಹರಡುತ್ತೋ ಆತರ ನಂಜಾಣು ರೋಗಗಳನ್ನ ಕೀಟಗಳಿಂದ ಹರಡಕ್ಕೆ ಸಾಧ್ಯತೆ ಇರ್ತದೆ. ಈಗ ಈ ಶಿಲೀಂಧ್ರ ಮತ್ತು ದುಂಡಾಣು ಮತ್ತು ಜಂತು ಹುಳುಗಳು ಇವು ಮಣ್ಣಿನಿಂದ ಹರಡ್ತವೆ ಅಂತೀರಾ ನೀವು? ಹೌದೌದು ಸರ್. ಇದನ್ನು ಸ್ವಲ್ಪ ವಿವರಣೆ ಕೊಡಿ ಸರ್, ಹೇಗೆ ಈ ರೋಗಗಳು ಹರಡ್ತವೆ, ಮಣ್ಣಿನಲ್ಲಿ ಇವುಗಳು ಹೇಗೆ ಅವು ರಕ್ಷಣೆಯನ್ನು ಪಡ್ಕೊಂಡು ಬೆಳ್ಕೊಂಡಿರ್ತದೆ? ಈಗ ರೈತ ಬಾಂಧವರಿಗೆ ಈ ಒಂದು ಪ್ರಮುಖ ಅಂಶ ತಲುಪಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಏನಪ್ಪಾ ಅಂತಂದ್ರೆ ಈ ರೋಗಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚು ಕಾಣ್ತಾ ಇರೋದ್ರೆ ಶಿಲೀಂಧ್ರ ರೋಗಗಳು. ಈಗ ನಮ್ಮ ಹೆಚ್ಚಿನ ಭಾಗದಲ್ಲಿ ತರಕಾರಿ ಬೆಳೀತಾರೆ, ಈಗ ಉದಾಹರಣೆಗೆ ಮೆಣಸಿನಕಾಯಿ ಬೆಳೀತಾರೆ, ಆಮೇಲೆ ಟೊಮೆಟೊ ಬೆಳೀತಾರೆ. ಈಗ ತರಕಾರಿ ಬೆಳೆಗಳಲ್ಲಿ ಹೆಚ್ಚಾಗಿ ಈ ಮಣ್ಣಿನಿಂದ ಮತ್ತು ಬೀಜದಿಂದ ಬರುವ ರೋಗ ಅಂದ್ರೆ ಶಿಲೀಂಧ್ರ ರೋಗ. ಈ ಶಿಲೀಂಧ್ರ ರೋಗ ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ ಹೊಲದಲ್ಲಿ ರೋಗ ಪೀಡಿತ ತ್ಯಾಜ್ಯಗಳು ಅಂದ್ರೆ ಬೇರುಗಳು ಇರ್ಬೋದು, ಕೊಳೆತ ಬೇರುಗಳು, ಆ ಒಂದು ಬೇರಿನಲ್ಲಿ ಒಂದು ಸಣ್ಣ ಸೂಕ್ಷ್ಮಾಣು ಕಣ, ಆ ಒಂದು ಅದಕ್ಕೆ ಸೂಕ್ಷ್ಮಾಣು ಕಣ ಉದಾಹರಣೆ ಅದಕ್ಕೆ ಹೆಸರು ಊಸ್ ಪೋಸ್ ಅಂತಾರೆ. ಆ ಒಂದು ಕಣ ಮಣ್ಣಿನಲ್ಲಿ ಬಹಳ ದಿನಗಳ ಕಾಲ ಉಳ್ಕೊಂಡಿರುತ್ತೆ. ಈ ಒಂದು ಕಣಗಳು ನಂತರ ನಾವು ಬೀಜ ಬಿತ್ತುವುದಾಗ್ಲಿ ಅಥವಾ ರೋಗ ಪೀಡಿತ ಹೊಲದಲ್ಲಿ ಸಾಮಾನ್ಯವಾಗಿ ನಾಟಿ ಮಾಡುವ ಸಮಯದಲ್ಲಿ ಬೇರಿನ ಮುಖಾಂತರ ಗಿಡಗಳಲ್ಲಿ ಪ್ರವೇಶ ಮಾಡ್ತವೆ. ಹಾಗೆ ನೋಡಿ ಈ ದುಂಡಾಣು ರೋಗ, ದುಂಡಾಣು ರೋಗನು ಅಷ್ಟೇ. ಉದಾಹರಣೆಗೆ ಈಗ ಬದನೆ ಇರ್ಬೋದು, ಟೊಮೆಟೊ ಇರ್ಬೋದು, ಮೆಣಸಿನಕಾಯಿಯಲ್ಲಿ ದುಂಡಾಣು ರೋಗ ಹೋಗ ಅಂತ. ಸೊ ಈ ರೋಗನು ಅಷ್ಟೇ, ಯಾವುದೇ ಕಾರಣಕ್ಕೂ ಇದು ಗಾಳಿಯಲ್ಲಿ ಇರೋದಿಲ್ಲ, ಆದಷ್ಟು ಇದು ಭೂಮಿಯಲ್ಲಿ ತ್ಯಾಜ್ಯ ಅಥವಾ ಬುಡ ಯಾವ್ದಾದ್ರು ಕೊಳೆತ ಬೇರುಗಳಲ್ಲಿ ಹವಿಟ್ಕೊಂಡಿರ್ತದೆ. ನಂತರ ನಾವು ಸಮಯ ಮುಂಗಾರು ಪ್ರವೇಶ ಹಾಗೆ ಬೀಜ ಬಿತ್ತಿ ಅಥವಾ ನಾಟಿ ಮಾಡೋ ಸಮಯದಲ್ಲಿ ನಾಟಿ ಮಾಡಿದ ನಂತರ ಈ ಬೀಜದ ಮುಖಾಂತರ ಈ ರೋಗಗಳು ಪ್ರವೇಶ ಮಾಡಿ ಬೇರು ಮತ್ತು ಕಾಂಡ ಭಾಗವನ್ನು ಸಂಪೂರ್ಣವಾಗಿ ಕೊಳಿಸುತ್ತವೆ. ಈಗ ಉದಾಹರಣೆ ಇನ್ನೊಂದು ನೋಡಿ, ಇನ್ನೊಂದು ಜಾತಿಯ ಒಂದು ರೋಗ ಅಂತಂದ್ರೆ ಜಂತುಗಳು. ಸಾಮಾನ್ಯವಾಗಿ ನೋಡಿ ಜಂತುಗಳು ಅಂದ್ರೆ ಬೇರುಗಂತು ರೋಗ ಅಂತಾರೆ. ಈ ಜಂತುಗಳು ಸಾಮಾನ್ಯವಾಗಿ ಇದು ಒಂದು ಮರಿ, ಇದರ ಮರಿಗಳು ಮಣ್ಣಿನಲ್ಲಿ ಇರ್ತವೆ. ಈಗ ಉದಾಹರಣೆಗೆ ಜಾನುವಾರುಗಳಲ್ಲಿ ಜಂತು ರೋಗ ಅಂತಾರಲ್ಲ, ಅದೇ ತರ ಈ ಗಿಡ ಬೆಳೆಗಳಲ್ಲೂ ಸಹ ಜಂತುಗಳು ಅಂದ್ರೆ ಬೇರು ಗಂಟು ರೋಗ ಬರುತ್ತೆ. ಬೇರು ಗಂಟು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಇರೋದ್ರಿಂದ ಬೇರಿನ ಮುಖಾಂತರ ಗಂಟುಗಳನ್ನು, ಬೇರುಗಳ ಮೇಲೆ ಗಂಟುಗಳನ್ನು ಉತ್ಪತ್ತಿ ಮಾಡಿ ಅಲ್ಲಿ ಜಂತುಗಳು ನೆಲೆಸಿರ್ತದೆ. ಆಮೇಲೆ ಜಂತುಗಳು ಏನ್ ಮಾಡ್ತಪ್ಪ ಅಂತಂದ್ರೆ ಆ ಬೇರಿನ ಭಾಗವನ್ನ ಸಂಪೂರ್ಣವಾಗಿ ರಸವನ್ನ ತಿಂದ್ಬಿಟ್ಟು ಆಮೇಲೆ ಬೇರಿನ ಮುಖಾಂತರ ಹೋಗ್ತಿರ್ತಕ್ಕಂಥ ಆಹಾರ ಮತ್ತು ನೀರಿನ ಸರಬಳವೆಯನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾರೆ. ಸೊ ಹೀಗಾಗಿ ಗಿಡದ ಬೆಳವಣಿಗೆ ಕುಂಠಿತವಾಗ್ತದೆ. ಈ ಕುಂಠಿತವಾಗೋದ್ರಿಂದ ಇಳುವರಿ ಬಹಳ ಪ್ರಮಾಣ ಕಡಿಮೆ ಆಗ್ತದೆ. ನಂತರ ಅದರ ಒಂದು ಲಕ್ಷಣಗಳನ್ನ ನೀವು ಮೇಲೆ ಗಿಡದಲ್ಲಿ ಹಳದಿ ಮತ್ತು ಕುಂಠಿತ ಬೆಳವಣಿಗೆಯನ್ನು ಕಾಣಬಹುದು. ಓಹ್, ಅಂದ್ರೆ ಇವು ಬೇರಿನಿಂದ ಇವು ಪ್ರವೇಶ ಪಡ್ಕೊಳ್ತವೆ ಸಸ್ಯಗಳಿಗೆ. ಇದು ಯಾವುದೇ ತರದ ಬೆಳೆಗಾದ್ರೂ ಬರುತ್ತೆ ಸರ್ ಅಲ್ವಾ? ಹೌದು, ಎಲ್ಲಾ ಬೆಳೆಗಳಿಗೂ ಇದು ಬರುತ್ತೆ. ಹೌದು, ಈಗ ಅತಿ ಹೆಚ್ಚಿನ ಅಂದ್ರೆ ಶೇಂಗಾ ನೋಡಿ, ಅಗ್ರಿ ಭೂಮಿಯಲ್ಲಿ ಕೂಡ್ಲಿಗಿ ಆಮೇಲೆ ಅರ್ಥನಹಳ್ಳಿ ಎಲ್ಲಾ ಹೊಸಪೇಟೆ ಎಲ್ಲೆಲ್ಲಿ ಈ ಶೇಂಗಾ ಬೆಳೆಯನ್ನು ಬೆಳೀತಾರ ಆದಷ್ಟು ರೈತರಿಗೆ ಸಮಸ್ಯೆ ಅಂತಂದ್ರೆ ಅಲ್ಲಿ ಆ ಕಡೆ ಎಲ್ಲ ಅಳಸು ರೋಗ ಅಂತಾರ. ಅಂದ್ರೆ ಸಾಮಾನ್ಯವಾಗಿ ಸಾಮಾನ್ಯ ಭಾಷೆಯಲ್ಲಿ ರೈತರು ಅಳಸು ರೋಗ ಅಥವಾ ಬೇರು ಕೊಳೆ ರೋಗ ಅಥವಾ ಕಾಂಡನು ಸಹ ಕೊಳೆಯುತ್ತೆ ಮತ್ತೆ ಬೀಜನ ಕೊಳೆತು ಬಿಡ್ತವೆ. ಹಾಗಾಗಿ ರೈತರು ಇವುಗಳನ್ನ ಇವು ಹೇಗೆ ಗುರುತಿಸಬೇಕಾಗುತ್ತೆ ಸರ್? ಗುರುತಿಸಲಿಕ್ಕೆ ಏನೇನು ಲಕ್ಷಣಗಳು ಇರ್ತವೆ ಬೆಳೆಗಳಲ್ಲಿ ಅಂತ? ಇದು ಆರಂಭದಿಂದಲೇ ಬೆಳೆಗಳಿಗೆ ಮಾರಕವಾಗ್ತದೋ ಅಥವಾ ಬೆಳೆದ ಮೇಲೆ ಏನಾದ್ರೂ ಮಾರಕವಾಗ್ತದೋ ಹೇಗೆ ಅಂತ ನೋಡಿ ಸರ್. ಸಾಮಾನ್ಯವಾಗಿ ಈಗ ಶಿಲೀಂಧ್ರ ರೋಗಗಳು, ಉದಾಹರಣೆಗೆ ತರಕಾರಿ ಬೆಳೆ ತಗೋಣ. ಈ ತರಕಾರಿ ಬೆಳೆ ಏನಪ್ಪಾ ಅಂತಂದ್ರೆ ರೈತರು ಸಸಿ ಮಡಿಯಲ್ಲಿ ಬೀಜವನ್ನ ಹಾಕಿದ ನಂತರ ಹೆಚ್ಚು ನೀರು ಬಳಸೋದ್ರಿಂದ ಈ ಬೇರು ಕೊಳೆ ರೋಗ ಅಂದ್ರೆ ಶಿಲೀಂಧ್ರ ರೋಗ ಬೇರು ಮಣ್ಣಿನಲ್ಲಿ ಅಥವಾ ಕಾಂಪೋಸ್ಟ್ ಉಪಯೋಗಿಸುವ ಕಾಂಪೋಸ್ಟ್ ಒಂದು ಮೀಡಿಯಾ ಜೊತೆ ಸಹ ಸಾಧ್ಯತೆ ಇರ್ತದೆ. ನಂತರ ಹೆಚ್ಚು ನೀರು ಬಳಸಿದಾಗ ಆ ಒಂದು ರೋಗ ಉಲ್ಬಣಗೊಂಡು ಬೇರನ್ನ ಕೊಳಿಸುತ್ತೆ. ಹಾಗಾಗಿ ಸಸಿಗಳು ಕೊಳಿಸಿರ್ತಾವ. ಸಸಿಗಳು ಕೊಳೆ ಒಂದು ಲಕ್ಷಣವನ್ನ ಸಸಿ ಮಡಿಯಲ್ಲಿ ನೋಡ್ಬೋದು. ಒಂದು ಎರಡನೇದಪ್ಪ ಏನಂತಂದ್ರೆ ರೈತರು ತರಕಾರಿ ಬೆಳೆನ ಟೊಮೆಟೊ ಆಗ್ಲಿ ಮೆಣಸಿನಕಾಯಿ ಆಗ್ಲಿ ಒಂದು ಸಾಮಾನ್ಯ ಅಂದ್ರೆ ಸಮತಟ್ಟ ನೆಲದಲ್ಲಿ ಮಡಿಯನ್ನು ಮಾಡ್ಕೊಂಡ್ಬಿಟ್ಟು ಏರು ಮಡಿ ಮಾಡೋದಿಲ್ಲ. ಅಲ್ಲಿ ನೀರು ಹೆಚ್ಚಾಗ್ದಾಗ ನೀರು ತಗ್ಗು ಪ್ರದೇಶದಲ್ಲಿ ಆ ಒಂದು ನೀರಿನ ಪ್ರಭಾವದಿಂದನೂ ಸಹ ತೇವಾಂಶ ಜಾಸ್ತಿ ಆಗ್ಬಿಟ್ಟು ಈ ಬೇರು ಕೊಳೆ ರೋಗ ಅಥವಾ ಸಸಿ ಕೊಳೆ ರೋಗ ಹೆಚ್ಚಾಗಿ ಕಂಡು ಬರ್ತವೆ. ಆಮೇಲೆ ಇನ್ನೊಂದು ಅಂಶ ರೈತರಿಗೆ ಮನವಿ ಮಾಡ್ಕೊಳ್ಬೇಕೆ ಅಂದ್ರೆ ಶೇಂಗಾ ಬೆಳೆ. ಉದಾಹರಣೆಗೆ ನೋಡಿ, ಶೇಂಗಾ ಬೆಳೆಯಲ್ಲಿ ಈ ಬೀಜೋಪಚಾರ ಮಾಡದೆ ಅಥವಾ ಮಣ್ಣಿಗೆ ಉಪಚಾರ ಮಾಡದೆ ಯಾವುದೇ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇರ್ಬೋದು, ಮುಂದೆ ಹೇಳ್ತೀನಿ, ಆ ಒಂದು ಪದ್ಧತಿಯನ್ನ ಅಳವಡಿಸದೆ ಇರದ ಕಾರಣ ಈ ಬೀಜ ಬಿತ್ತಿದ ನಂತರ ಒಂದು ವಾರದಲ್ಲಿ ಆ ಮೊಳಕೆ ಸಂಪೂರ್ಣವಾಗಿ ಕೊಳತು ಬಿಡ್ತದೆ. ಎರಡನೇದು ಮೊಳಕೆ ಕೊಳತ್ಮೇಲೆ ಆಕಸ್ಮಿಕವಾಗಿ ಅದು ಒಳ್ಳೆ ಅಂದ್ರೆ ಬೆಳವಣಿಗೆ ಬಂತು ಅಂದ್ರು ಸುಮಾರು 30-40 ದಿನದಲ್ಲಿ ಈ ರೋಗದ ಉಲ್ಬಣ ಜಾಸ್ತಿ ಆಗ್ಬಿಟ್ಟು ಕಾಂಡ ಮತ್ತು ಸಸ್ಯ ಗಿಡಗಳನ್ನು ಸಂಪೂರ್ಣವಾಗಿ ಕೊಳಸಿ ಬೇರುಗಳ ಮೇಲೆ ಸಾಮಾನ್ಯವಾಗಿ ರೈತರೆಲ್ಲ ನೋಡ್ಬೋದು ಬೇರುಗಳನ್ನ ಅಥವಾ ಕಾಂಡವನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಅದರ ಈ ಶಿಲೀಂಧ್ರದ ಬೆಳವಣಿಗೆ ಹತ್ತಿ ಆಕಾರದ ಬೆಳವಣಿಗೆಯಲ್ಲಿ ಕಂಡು ಬರುತ್ತೆ. ಸೊ ಹಾಗಾಗಿ ಆ ಒಂದು ರೋಗ ಪೀಡಿತ ಗಿಡಗಳನ್ನ ದೂರದಿಂದಲೂ ನೋಡ್ಬೋದು ಹಳಸು ರೋಗ ಅಂತ. ಸೊ ಹಾಗಾಗಿ ಅದು ಕಿತ್ತಾಗ ಕಾಂಡದ ಭಾಗ ಮೇಲೆ ಬರುತ್ತೆ, ಆಮೇಲೆ ಬೀಜ ಕೊಳ್ತಿರೋದು ಅಥವಾ ಬೇರು ಕೊಳ್ತಿರೋದು ಭೂಮಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ಅಂತ ಉಳಿದುಕೊಂಡ ಶಿಲೀಂಧ್ರದ ಕಣ ಸುಮಾರು 2-3 ವರ್ಷ ಭೂಮಿಯಲ್ಲಿ ಇರ್ತದೆ. ಹಾಗೆ ಇರ್ತದೆ ಅಂದ್ರೆ ಇವು ಬಿಸಿಲಿಗೂ ಸಹಿತ ಸಾಯೋದಿಲ್ಲ ಸರ್ ಇವು? ಅದೊಂದು ಈ ಒಂದು ಮಣ್ಣಿನಲ್ಲಿ ಹೆಚ್ಚಿನ ಕಾಲ ಇರೋದ್ರಿಂದ ಆಮೇಲೆ ನೀರನ್ನು ಸಮಯ ಕೆಲವು ನೀರು ಹಾಯಿಸುವ ಒಂದು ತೇವಾಂಶ ಭೂಮಿಯಲ್ಲಿ ತೇವಾಂಶ ಇರುವ ಕಾಲ ನೋಡ್ಕೊಂಡದು ಈ ಭೂಮಿಯಲ್ಲಿ ಉಳ್ಕೊಂಡಿರುತ್ತೆ. ಸರ್, ಈಗ ನೀವು ಆರಂಭದಲ್ಲಿ ಹೇಳಿದ್ರಿ ಈ ಮಣ್ಣಿನಿಂದ ರೋಗಗಳು ಬರ್ತವೆ ಅಂತ, ಮತ್ತೆ ಬೀಜದಿಂದಲೂ ರೋಗಗಳು ಬರ್ತವೆ ಅಂತ. ಇದು ಬೀಜದ ಗುಣಮಟ್ಟದಲ್ಲಿನ ಸಮಸ್ಯೆನ, ಆ ರೋಗಗಳು ಬೀಜದಲ್ಲಿ ಹೇಗೆ ಉಳ್ಕೊಳ್ಳುತ್ತದೆ, ಅದರಿಂದ ಹೇಗೆ ಮತ್ತೆ ಅದು ಹಾನಿ ಮಾಡ್ತಾ ಹೋಗ್ತದೆ ಸಸ್ಯಕ್ಕೆ? ಮಣ್ಣಿನಿಂದ ಬರೋ ರೋಗ ಅಂತ ಹೇಳಿದೆ, ಬೀಜ ಕೊಳೆ ರೋಗ ಅಥವಾ ಸಸಿ ಕೊಳೆ ರೋಗ, ನಂತರ ಸಸಿಗಳು ಸಂಪೂರ್ಣವಾಗಿ ಕೊಳಿತವೆ. ಈಗ ಬೀಜದಿಂದ ಏನಪ್ಪಾ ಅಂತಂದ್ರೆ ಉದಾಹರಣೆಗೆ ಭತ್ತದಲ್ಲಿ ಕಾಡಿಗೆ ರೋಗ ಅಂತ, ಭತ್ತದಲ್ಲಿ ಕಾಡಿಗೆ ರೋಗ ಅಂತಂದ್ರೆ ಸಾಮಾನ್ಯವಾಗಿ ಅದು ಹೂವು ಕಟ್ಟುವ ಸಮಯದಲ್ಲಿ ಕಾಳುಗಳು ಕಪ್ಪು ಕಾಡಿಗೆ ರೋಗದಲ್ಲಿ ಕಂಡು ಬರ್ತವೆ. ಸೊ ಅದು ಬೀಜದಿಂದ ಪ್ರಸಾರವಾಗುವ ಒಂದು ರೋಗ. ಆ ಒಂದು ಬೀಜ ಏನಪ್ಪಾ ಅಂತಂದ್ರೆ ರೋಗ ಪೀಡಿತ ಹೊಲದಲ್ಲಿ ಬೀಜೋತ್ಪಾದನೆ ಮಾಡಿ ಅಂತ ಒಂದು ರೈತರು ಬೀಜವನ್ನು ಖರೀದಿಸಿಕೊಂಡಾಗ ಸಾಮಾನ್ಯವಾಗಿ ಆ ಬೀಜದ ತೂಕ ಬಹಳ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅಂತ ಒಂದು ಬೀಜವನ್ನ ನಾವು ಬಿತ್ತುವ ಸಮಯದಲ್ಲಿ ಉಪ್ಪಿನ ದ್ರಾವಣ ಸಾಮಾನ್ಯವಾಗಿ ಒಂದು 10 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ ಆ ಒಂದು ದ್ರಾವಣದಲ್ಲಿ ಈ ಬಿತ್ತುವ ಬೀಜವನ್ನ 5 ನಿಮಿಷ ನೆನೆಸಿದರೆ ಅವಾಗ ಏನಾಗ್ತದಪ್ಪ ಅಂತಂದ್ರೆ ತೂಕ ಕಡಿಮೆ ಇರುತ್ತೆ, ಅಂತದ್ದು ಮೇಲ್ ಬರುತ್ತೆ. ಸೊ ಹಾಗಾಗಿ ರೋಗ ಪೀಡಿತ ಬೀಜಗಳನ್ನ ಮೇಲ್ಗಡೆ ನೀವು ಕಲೆಕ್ಟ್ ಮಾಡ್ಕೊಂಡು ಸಪರೇಟ್ ಮಾಡ್ಕೊತಾರೆ. ಅಂತ ಒಂದು ಬೀಜದಿಂದ ಬರ್ತಕ್ಕಂತ ರೋಗ. ಆಮೇಲೆ ಏನಪ್ಪಾ ಅಂತಂದ್ರೆ ಬೀಜ ತರಕಾರಿ ಬೆಳೆಗಳಲ್ಲಿ ನೋಡಿ, ಬೀಜ ಬಿತ್ತಿದ ನಂತರ ಬೆಳೆಯ ಬೀಜವನ್ನು ಬಿತ್ತಿದ ನಂತರ ಬೀಜ ಮೊಳಕೆ ಒಡೆಯುವ ಸಮಯದಲ್ಲಿ ಈ ಶಿಲೀಂಧ್ರ ಪ್ರವೇಶ ಪಡ್ಕೊಳ್ಳುತ್ತೆ. ಪ್ರವೇಶ ಪಡ್ಕೊಂಡಾಗ ಆ ಒಂದು ಅಂದ್ರೆ ಬೀಜ ಮೊಳಕೆ ಒಡೆಯುವ ನಂತರ ಆ ಒಂದು ಭಾಗವನ್ನು ಸಂಪೂರ್ಣ ಆಕ್ರಮಿಸ್ಬಿಟ್ಟು ಅಲ್ಲೇ ಕೊಳೆತ ಆರಂಭ ಆಗ್ತದೆ. ಆಮೇಲೆ ಕೂಡ ಬೇರು ಕುಳಿತತೆ, ಆಮೇಲೆ ಕಾಂಡಗಳು ಕುಳಿತ. ಸೊ ಈ ರೀತಿ ಈ ಬೀಜದಿಂದ ಪ್ರವೇಶ ಪಡೆಯುತ್ತೆ. ಬೀಜ ಮೊಳಕೆ ಹೊಡೆದ ತಕ್ಷಣ ಆ ಒಂದು ಶಿಲೀಂಧ್ರ ರೋಗ ಬೇರು ಕಾಂಡ ಹಾಗೆ ಸಸಿಗಳನ್ನು ಸಂಪೂರ್ಣವಾಗಿ ಕೊಳಿಸ್ಲಿಕ್ಕೆ ಒಂದು ಅನುವು ಮಾಡ್ಕೊಡುತ್ತೆ. ಒಟ್ಟು ದುರ್ಬಲವಾದ ಬೀಜಗಳು ರೋಗಕ್ಕೆ ಕಾರಣವಾಗ್ತವೆ ಅಂತ. ಹೌದೌದು, ಸಸ್ಯದ ವಿಕಾಸಕ್ಕೆ ಅಡ್ಡಿ ಆಗ್ತದೆ, ಅದು ಬೆಳವಣಿಗೆಗೆ ಅಡ್ಡಿ ಆಗ್ತದೆ ಅಂತ. ಹೌದು, ಈಗ ಸಾಮಾನ್ಯವಾಗಿ ನೋಡಿ ಬೀಜ ದುರ್ಬಲವಾದ ಬೀಜ, ರೋಗ ಪೀಡಿತ ಬೀಜ, ಆಮೇಲೆ ನಾವು ಯಾವುದೇ ಒಂದು ಸಂಕ್ಷಿಪ್ತ ಮಾಹಿತಿ ಇರದೆ ಆ ಬೀಜ ಬೆಳೆಗಳ ಬೀಜವನ್ನು ತೆಗೆದುಕೊಂಡು ಬಿತ್ತುವ ಸಮಯದಲ್ಲಿ ಬೀಜೋಪಚಾರ ಮಾಡದೆ ಅಥವಾ ಮಣ್ಣನ್ನು ಸಂರಕ್ಷಣೆ ಮಾಡದೆ ಇರೋ ಸಮಯದಲ್ಲಿ ಅಂತಹ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಈ ಶಿಲೀಂಧ್ರ ರೋಗಗಳು, ಅದರಲ್ಲೂ ಈ ಸಸಿ ಕೊಳೆ ರೋಗ ಅಥವಾ ಕಾಂಡ ಕೊಳೆ ರೋಗ ಅಥವಾ ಆಲು ಶೇಂಗಾದಲ್ಲಿ ಅಳಕು ರೋಗ ಅಂತ ಬಹಳ ತುಂಬಾ ಭಯಾನಕ ರೋಗ ಬರ್ತಾ ಇದೆ. ಈಗ ನನ್ಗೆ ಒಂದು ಪ್ರಶ್ನೆ ಹುಟ್ಟತಾ ಇದೆ. ಈಗ ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಒಂದಿಷ್ಟು ಅನಕ್ಷರಸ್ಥರು ಇರ್ತಾರಂತ ಇಟ್ಕೊಳ್ಳಿ, ಅಂದ್ರೆ ಅವರಿಗೆ ಮಾಹಿತಿಯ ಕೊರತೆ ಇರ್ತದೆ, ಆ ಬೀಜಗಳ ಆಯ್ಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಸರಿಯಾದ ಮಾರ್ಗಗಳು ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಈ ಮಣ್ಣಿನ ಬಗೆಗೂ ಸಹಿತ ತಿಳುವಳಿಕೆಗಳು ಕಡಿಮೆ ಇರ್ತದೆ. ಇಂಥದ್ರಲ್ಲಿ ಈಗ ನೀವು ನಿಮ್ಮ ವ್ಯಾಪ್ತಿಯಲ್ಲಿ ರೈತರು ಈ ತರದ ಒಂದು ಅವೇರ್ನೆಸ್ ಅವರ ಒಳಗಡೆಗೆ ಇದೇನಾ, ಯಾವ ಮಟ್ಟದಲ್ಲಿ ಇದೆ ಇವತ್ತಿನ ಹಂತದಲ್ಲಿ, ಮತ್ತೆ ಅವ್ರು ಯಾವ ರೀತಿ ಜಾಗೃತರಾಗಿದ್ದಾರೆ ಅಂತ ತಿಳಿಸ್ಕೊಡಿ. ಓಕೆ, ಈಗ ನಮ್ಮ ಬಳ್ಳಾರಿ ಸುತ್ತಮುತ್ತ ರೈತರಿಗೆ ಒಂದು ಉಪಯುಕ್ತ ಮಾಹಿತಿ ಅಂತಂದ್ರೆ, ರೈತರು ಬೆಳೆಗಳ ಬೀಜವನ್ನು ಖರೀದಿ ಮಾಡುವಾಗ ಅಧಿಕೃತ ಸಂಸ್ಥೆ, ಉದಾಹರಣೆಗೆ ರೈತ ಸಂಪರ್ಕ ಕೇಂದ್ರ ಬಳ್ಳಾರಿ, ಕೃಷಿ ಇಲಾಖೆ ಅವರನ್ನ ಸಂಪರ್ಕಿಸಬಹುದು, ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಅದರಲ್ಲಿ ಹಲವಾರು ಸಂಶೋಧನಾ ವಿಜ್ಞಾನಿಗಳಿದ್ದಾರೆ. ಆ ಒಂದು ವಿಜ್ಞಾನಿಗಳ ಮುಖಾಂತರ ಈ ಒಂದು ಬೆಳೆಗಳ ಬೀಜವನ್ನ ಅಧಿಕೃತವಾಗಿ ಒಂದು ಮಾಹಿತಿಯನ್ನ ತಿಳ್ಕೊಬೇಕು ಮೊದಲು. ಎರಡನೇದೇನಪ್ಪ ಅಂತ ವಿಜ್ಞಾನಿಗಳ ಮುಖಾಂತರ ಯಾವ ಒಂದು ರೋಗಗಳಿಗೆ ಕೀಟಗಳಿಗೆ ಏನು ಒಂದು ಸಂರಕ್ಷಣಾ ಕ್ರಮವನ್ನು ತೆಗೆದುಕೋಬಹುದು ಅಂತ ಆ ಒಂದು ಸಮಯದಲ್ಲಿ ತಮಗೆ ರೈತರಿಗೆ ಒಂದು ಉಪಯುಕ್ತ ಸಲಹೆಯನ್ನ ಕೊಡ್ಲಿಕ್ಕೆ ಒಂದು ಪರಿಸ್ಥಿತಿ ಬರ್ತದೆ. ಯಾಕಂದ್ರೆ ರೈತರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ಔಷಧಿ ಅಂಗಡಿಗಳಲ್ಲಿ ಅಥವಾ ಬೀಜದ ಅಂಗಡಿಗಳಲ್ಲಿ ಬೀಜವನ್ನು ಖರೀದಿಸಿ ನಂತರ ತಾವೇ ಒಂದು ಬೀಜ ಬಿತ್ತುವ ಅಥವಾ ನಾಟಿ ಮಾಡುವ ಒಂದು ಕ್ರಮಕ್ಕೆ ಕೈಗೊಳ್ತಾರೆ. ಅದಕ್ಕಿಂತ ಮುಂಚೆ ಒಂದೇ ಎರಡು ಸರಿ ರೈತರು ರೈತ ಸಂಪರ್ಕ ಕೇಂದ್ರ ಅಥವಾ ಬಳ್ಳಾರಿಯ ಕೃಷಿ ವಿಜ್ಞಾನ ಕೇಂದ್ರ ಆಗಲಿ ಅಥವಾ ಮುನಿರಾಬಾದ್ ತೋಟಗಾರಿಕಾ ಕಾಲೇಜು ಅಲ್ಲಿ ಸಹ ನುರಿತ ವಿಜ್ಞಾನಿಗಳಿದ್ರೆ ಅವರ ಒಂದು ಸಂಪರ್ಕ ಮಾಡಿದ್ರೆ ಯಾವ ತಳಿಯ ಬೀಜವನ್ನು ಆಯ್ಕೆ ಮಾಡ್ಕೋಬೇಕು, ಆ ಒಂದು ಆಯ್ಕೆ ಮಾಡಿದ ನಂತರ ಏನು ಬೀಜೋಪಚಾರ ಮಾಡಬೇಕು, ಬೀಜೋಪಚಾರ ಮಾಡಿದ್ಮೇಲೆ ಏನು ಕ್ರಮವನ್ನು ತೆಗೆದುಕೊಂಡ್ರೆ ಈ ಒಂದು ಹೆಚ್ಚಿನ ಮುಂದೆ ಆಗುವ ಒಂದು ರೋಗಗಳಿಂದ ಆಗುವ ಹಾನಿಯ ಮಟ್ಟವನ್ನು ಕಡಿಮೆ ಮಾಡ್ಕೋಬೇಕು. ಈಗ ಮನುಷ್ಯ ಹೇಗೆ ಕೆಲವೊಮ್ಮೆ ರೋಗಕ್ಕೆ ಒಳಗಾಗ್ತಾನೆ, ಈಗ ವೈದ್ಯರನ್ನ ಕಾಣ್ತಾನೆ, ತಜ್ಞರನ್ನ ಕಾಣ್ತಾನೆ, ಹಾಗೆ ಒಬ್ಬ ರೈತನು ಸಹಿತ ತನ್ನ ಬೆಳೆಯನ್ನ ಯಾವ ಬೆಳೆಯನ್ನು ಬೆಳಿಬೇಕು ಅಂತೇಳಿ ನಿರ್ಧಾರ ಮಾಡ್ತಾನೋ ಇದು ಪೂರ್ವದಲ್ಲೇ ತಜ್ಞರೊಂದಿಗೆ ಮುಖಾಮುಖಿ ಆದ್ರೆ ಒಳ್ಳೇದು ಅಂತ ಹೇಳ್ತದೆ. ಹೌದು, ಬಿತ್ತನೆಯ ಆರಂಭದಲ್ಲಿಯೇ ವಿಜ್ಞಾನಿಗಳ ಜೊತೆಗೆ ಸಂಪರ್ಕದಲ್ಲಿ ಇದ್ಕೊಂಡು ಅಥವಾ ಕೃಷಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ಕೊಂಡು ಅವರ ಮಾರ್ಗದರ್ಶನದ ಒಟ್ಟಿಗೆ ಆ ಬಿತ್ತನೆಯ ಕೆಲಸವನ್ನ ಶುರು ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳ್ತೀರಿ. ಈಗ ನಮ್ಗೆ ನಮ್ಮ ನಮ್ಮ ರೈತರಿಗೆ ಈಗೇನ್ ನೀವೆಲ್ಲ ಹೇಳಿದ್ರಲ್ಲ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಮತ್ತು ಬೀಜದಿಂದ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳಿದ್ರಿ, ಈ ರೋಗಗಳನ್ನ ಹತೋಟಿಗೆ ಅಥವಾ ಆ ರೋಗಗಳಿಂದ ಬೆಳೆಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡ್ಬೇಕಾಗತ್ತೆ, ಹೇಗ್ ಮಾಡ್ಬೇಕಾಗತ್ತೆ ನಮ್ಮ ರೈತರು ಸ್ವಲ್ಪ ತಿಳಿಸಿ. ಒಂದು ಉಪಯುಕ್ತ ಮಾಹಿತಿ ರೈತರಿಗೆ ಎಲ್ಲಾ ರೈತ ಬಾಂಧವರಿಗೆ ತಿಳಿಸ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಸಾಮಾನ್ಯವಾಗಿ ನಾನು ಹೇಳಿದೆ ಮಣ್ಣಿನಿಂದ ಬರೋ ರೋಗಗಳು ಈ ಮತ್ತು ಬೀಜದಿಂದ ಬರುವ ರೋಗಗಳು ಯಾವ ರೀತಿ ಸಂರಕ್ಷಣೆ ಮಾಡ್ತೀರಾ, ಮೊದಲು ಏನ್ ಮಾಡ್ಬೇಕು, ಆದಷ್ಟು ಮಣ್ಣಿನಿಂದ ಅಥವಾ ರೋಗ ಪೀಡಿತವಲ್ಲ ನಿಮ್ಮ ಹೊಲದಲ್ಲಿ ಮೊದಲೇ ರೋಗ ಪೀಡಿತ ಸೊರಗು ರೋಗ ಇರ್ಬೋದು, ನೆಟೆ ರೋಗ ಇರ್ಬೋದು, ಸಸಿ ಕೊಳೆ ರೋಗ ಇರ್ಬೋದು ಅಥವಾ ಅಳಸು ರೋಗ ಇರ್ಬೋದು, ಅಂತ ರೋಗಗಳು ಹೆಚ್ಚಾಗಿ ಮಣ್ಣಿನಿಂದ ಬರೋದ್ರಿಂದ ನಮ್ಮ ಒಂದು ವೈಜ್ಞಾನಿಕವಾಗಿ ಏನ್ ಮಾಡ್ಬೋದು ಅಂತಂದ್ರೆ ಮಣ್ಣು ಸಂರಕ್ಷಣೆ ಮಾಡ್ಬೇಕು, ಮಣ್ಣು ಸಂರಕ್ಷಣೆ ಮಾಡ್ಬೇಕು, ನಂತರ ಬೀಜ ಸಂರಕ್ಷಣೆ ಮಾಡ್ಬೇಕು, ಬೀಜೋಪಚಾರ ಮಾಡ್ಬೇಕು. ಇವೆರಡು ನಮ್ಮ ರೈತ ಬಾಂಧವರಲ್ಲಿ ಹೆಚ್ಚಿನ ಆದ್ಯತೆ ಒಂದು ಕ್ರಮವನ್ನು ತೆಗೆದುಕೊಂಡು ಮಾಡುವ ಒಂದು ಪದ್ಧತಿ ನಾವು ರೂಢಿ ಮಾಡ್ಕೋಬೇಕಾಗ್ತದೆ. ಈಗ ಒಂದು ಹೇಳ್ತೀನಿ, ಈ ಮಣ್ಣು ಉಪಚಾರ ನಾನು ಸಾಮಾನ್ಯವಾಗಿ ಹೇಳಿದೆ, ಶಿಲೀಂಧ್ರ ರೋಗ ಹುಳುಗಳು ಮಣ್ಣಿನಲ್ಲಿ ಇರ್ತಾವ. ಸೊ ಮಣ್ಣನ್ನ ಮಾಗಿ ಉಳಿಮೆ ಮಾಡ್ತಾರೆ ರೈತರು, ಸಾಮಾನ್ಯವಾಗಿ ಎಲ್ಲ ರೈತರು ಮಾಡ್ತಾರೆ. ಮಾಗಿ ಉಳಿಮೆ ಮಾಡೋದ್ರೆ ಈ ಒಂದು ಶಿಲೀಂಧ್ರ ಕಣಗಳು ಅಥವಾ ದುಂಡಾಣು ಕಣಗಳು ಜಂತು ಹುಳುಗಳು ಬಿಸಿಲಿನ ತಾಪಕ್ಕೆ ಎಕ್ಸ್ಪೋಸ್ ಆಗ್ತಾವ. ಒಂದು ಆ ಒಂದು ತಾಪಕ್ಕೆ ಎಕ್ಸ್ಪೋಸ್ ಆದಾಗ ಈ ಒಂದು ಕಣಗಳು ಸಂಪೂರ್ಣವಾಗಿ ಸತ್ತು ಹೋಗ್ತಾವ, ಅಂದ್ರೆ ಬಿಸಿಲಿನ ತಾಪಕ್ಕೆ ಸತ್ತು ಹೋಗ್ತಾವ. ಅದು ಒಂದು ಒಂದು ಕ್ರಮ. ಎರಡನೇದು ಏನಪ್ಪಾ ಅಂತಂದ್ರೆ ಮಣ್ಣಿನ ಒಂದನ್ನು ಮಣ್ಣನ್ನ ಸಂರಕ್ಷಣೆ ಮಾಡೋದಂತ ಮಣ್ಣಿಗೆ ಉಪಚಾರ ಮಾಡೋದು, ಒಂದು ಜೈವಿಕ ಶಿಲೀಂಧ್ರ ನಾಶಕ ಅಂತ ಬಹಳ ಸುಲಭವಾಗಿ ಅತಿ ಕಡಿಮೆ ದರದಲ್ಲಿ ಒಂದು ದೊರಕುವ ಜೈವಿಕ ಶಿಲೀಂಧ್ರ ನಾಶಕ ಟ್ರೈಕೋಡರ್ಮಾ ಅಂತ ರೈತರಿಗೆ ಮನೆ ಮಾತಾಗಿ ಈಗ ಎಲ್ಲಾ ರೈತ ಸಂಪರ್ಕ ಕೇಂದ್ರ ಅಥವಾ ಕೃಷಿ ವಿಜ್ಞಾನ ಕಾಲೇಜು, ಕೃಷಿ ವಿಜ್ಞಾನ ಕೇಂದ್ರ ಹಾಗೆ ಮುನಿರಾಬಾದ್ ತೋಟಗಾರಿಕಾ ಕಾಲೇಜಿನಲ್ಲೂ ಸಹ ದೊರಕುತ್ತದೆ. ಅದು ಸಾಮಾನ್ಯ ಬಹಳ ಕಡಿಮೆ ರೇಟ್, 150 ರೂಪಾಯಿ ಒಂದು ಕೆಜಿ ಇದೆ. ಅದನ್ನ 100 ಅಥವಾ 100 ಕೆಜಿ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರ ಅಂತ ಅದರಲ್ಲಿ ಬೆರೆಸಿ ಆ ಒಂದು ರೈಕೋಡರ್ಮ ಬೆರೆಸ ಕೊಟ್ಟಿಗೆ ಗೊಬ್ಬರವನ್ನ ಈ ಹೊಲದಲ್ಲಿ, ಅಂದ್ರೆ ನಾವು ಏನು ಮಾಗಿ ಉಳಿಮೆ ಮಾಡಿದ್ಮೇಲೆ ನಂತರ ಹೊಲದಲ್ಲಿ ಬೆರೆಸೋದ್ರಿಂದ ಈ ಒಂದು ಟ್ರೈಕೋಡರ್ಮ ಶಿಲೀಂಧ್ರ ಜೈವಿಕ ಶಿಲೀಂಧ್ರ ಸಸಿಕೊಳ ರೋಗದ ಮೇಲೆ ಆಕ್ರಮಣ ಮಾಡಿ ಅಂದ್ರೆ ಸಂಪೂರ್ಣವಾಗಿ ಅದರ ಮೇಲೆ ಅದನ್ನ ಬೆಳೆಯಲಿಕ್ಕೆ ಬೀಳೋದಿಲ್ಲ. ಸೊ ಹಾಗಾಗಿ ಆ ಒಂದು ರೋಗದ ಒಂದು ಮಣ್ಣಿನಲ್ಲೇ ಆ ಒಂದು ರೋಗವನ್ನ ಹತೋಟಿಗೆ ಮಾಡ್ಲಿಕ್ಕೆ ಒಂದು ಅವಕಾಶ. ಎರಡನೇದು ನಾವು ಒಂದು ಮಣ್ಣು ಸಂರಕ್ಷಣೆ ಮಾಡೋದು, ಒಂದು ಮಾಗಿ ಉಳಿಮೆ ಮಾಡಿದ್ಮೇಲೆ ಟ್ರೈಕೋಡರ್ಮ ಬೆಳೆದ ಕೊಡಿ ಗೊಬ್ಬರ ಹಾಕ್ಬೇಕು. ಮೂರನೇದು ಏನಪ್ಪಾ ಅಂತಂದ್ರೆ ಬಹಳ ಉಪಯುಕ್ತ ಮಾಹಿತಿ ಅಂತಂದ್ರೆ ಬೀಜೋಪಚಾರ ಮಾಡಬೇಕು. ಬೀಜೋಪಚಾರ ಯಾವ ರೀತಿ ಮಾಡ್ತಾರೆ ಒಂದು ವಿಷಯ ತಿಳಿಸ್ತೀನಿ. ಈಗ ಸಾಮಾನ್ಯವಾಗಿ ರೈತರು ಆಯ್ಕೆ ಉತ್ತಮವಾದ ಆಯ್ಕೆ ಬೀಜವನ್ನ ಸಸಿಗಳ ತಳೆಗ ಬೀಜಗಳನ್ನ ಆಯ್ಕೆ ಮಾಡಿದ ನಂತರ ಕಂಪಲ್ಸರಿ ಟ್ರೈಕೋಡರ್ಮ ಇದೇ ಟ್ರೈಕೋಡರ್ಮ ಪುಡಿಯನ್ನ ಅಂದ್ರೆ ಶಿಲೀಂಧ್ರ ನಾಶಕವನ್ನು ಒಂದು 5 ಗ್ರಾಂ, ಸಾಮಾನ್ಯವಾಗಿ ಒಂದು ರೈತರ ಭಾಷೆ ಹೇಳ್ಬೇಕಂದ್ರೆ ಒಂದು ಬೆಂಕಿಪಟ್ಟಣದ ಪೆಟ್ಟಿಗೆ ಇರುತ್ತಲ್ಲ ಅದರ ಒಂದು 2, ಎಷ್ಟು ಹೆಚ್ಚಿಗೆ ಹಾಕಿದ್ರೆ ಏನ್ ತೊಂದ್ರೆ ಇಲ್ಲ. ಅದರಲ್ಲೂ ಅದು ಜೈವಿಕ ಒಂದು ಜೀವಾಮೃತ ಇರೋದ್ರಿಂದ ಅದರಲ್ಲಿ ಅದು ಬೀಜ ಉಪಚಾರ ಮಾಡ್ಬೇಕು. ಬೀಜಕ್ಕೆ ಸ್ವಲ್ಪ ಒಂದು ಸಾಮಾನ್ಯ ಸ್ವಲ್ಪ ನೀರ್ ಹಾಕ್ತದೆ, ಆಮೇಲೆ ಅದಕ್ಕೆ ಆ ಪುಡಿಯನ್ನು ಉದುರಿಸಿ ಒಂದ್ 2 ಪೆಟ್ಟಿಗೆ, ಅಂದ್ರೆ ನಾವು 5 ಗ್ರಾಂ 1 ಕೆಜಿ ಅಂತೀವಿ, ನಾವು 5 ಗ್ರಾಂ ತೂಕ ಮಾಡಕ್ ಆಗಲ್ಲ ರೈತರು. ಹಾಗಾಗಿ ಒಂದ್ 2-3 ಪೆಟ್ಟಿಗೆ ಅಂದ್ರೆ 200 ಬೆಂಕಿಪಟ್ಟಣದ ಹೌದೌದು ಸರ್, ಅದರಲ್ಲಿ ಸುಮಾರು ಒಂದ್ 2-3 ಪೆಟ್ಟಿಗೆ ಹಾಕಿ ಚೆನ್ನಾಗಿ ಬೀಜೋಪಚಾರ ಮಾಡಿ ಆ ಒಂದು ಮಾಡೋ ಪದ್ಧತಿಯಿಂದ ಈ ಬೀಜಕ್ಕೆ ಆಕ್ರಮಿಸುವ ಶಿಲೀಂಧ್ರ ರೋಗ ಇರ್ಬೋದು, ದುಂಡಾಣು ರೋಗ ಇರ್ಬೋದು, ಜಂತು ಅಂತವೆಲ್ಲ ರೋಗಗಳನ್ನ ನಿರ್ವಹಣೆ ಅಂದ್ರೆ ಹತೋಟಿ ಮಾಡಬಹುದು. ಅಂದ್ರೆ ಟ್ರೈಕೋಡರ್ಮಾ ಇವತ್ತು ರೈತ ಸಂಪರ್ಕ ಕೇಂದ್ರಗಳಲ್ಲಿ ದೊರೆಯುತ್ತೆ, ಅದು ಜೈವಿಕ ಶಿಲೀಂಧ್ರ ನಾಶಕವಾಗಿ ಬಳಕೆ ಆಗ್ತಾ ಇದೆ. ಈಗ ಇದನ್ನ ರೈತರು ಏನಾದ್ರೂ ತಮ್ಮಲ್ಲಿ ಸ್ಥಳೀಯ ಸಂಪನ್ಮೂಲಗಳಿಂದ ಈ ತರದ ಬೀಜೋಪಚಾರ ಮಾಡುವಂತ ವಿಧಾನಗಳು ಏನಾದ್ರೂ ಇದಾವ ಸರ್? ಹೌದು, ಈಗ ರೈತರಿಗೆ ಈಗ ನಾವು ಏನಪ್ಪಾ ಅಂತಂದ್ರೆ ಒಂದು ಮಾಹಿತಿ ಪ್ರಕಾರ ಟ್ರೈಕೋಡರ್ಮಾ ಬಳಸಿ ಅಂತೀವಿ. ಹೌದು, ಟ್ರೈಕೋಡರ್ಮಾ ಕೆಲವರಿಗೆ ರೈತರಿಗೆ ರೈತ ಬಾಂಧವರಿಗೆ ಎಲ್ಲಿ ಸಿಗುತ್ತೆ ಅಂತ ಒಂದು ಮಾಹಿತಿ ಇದೆ. ಹಾಗಾಗಿ ನಾವು ಏನ್ ಮಾಡ್ತೀವಿ, ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ನಾನು ಹೇಳಿದೆ ಈಗ ಅಗರಿ ಬೊಮ್ಮನಹಳ್ಳಿ ರೈತರು, ಹೊಸಪೇಟೆ ರೈತರಿಗೆ, ಆಮೇಲೆ ಕೂಡ್ಲಿಗೆ ರೈತರಿಗೆ ಆಲ್ಮೋಸ್ಟ್ ಅವರಿಗೆ ತೋಟಗಾರಿಕಾ ಮಹಾವಿದ್ಯಾಲಯ ಮುನಿರಾಬಾದ್ ಅಲ್ಲಿ ದೊರಕುತ್ತೆ. ಆಮೇಲೆ ನಮ್ಮ ರೈತ ಸಂಪರ್ಕ ಕೇಂದ್ರ ಎಲ್ಲಾ ಒಂದು ತಾಲೂಕು ಮಟ್ಟದಲ್ಲಿ ಅಥವಾ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲೂ ಸಹ ರೈಕೋಡರ್ಮ ಲಭ್ಯತೆ ಇದೆ. ಇದನ್ನು ಸರ್ಕಾರವೇ ಸರಬರಾಜು ಮಾಡ್ತಾ ಇರ್ತದೆ? ಹೌದು, ಸರ್ಕಾರವೇ ಅಂದ್ರೆ ಕೃಷಿ ಇಲಾಖೆ ಅವರು ಇದನ್ನ ಒಂದು ಗುಣಮಟ್ಟವನ್ನ ಮಾಡಿಕೊಂಡು ಉತ್ಪಾದನೆ ಮಾಡಿ ಅದನ್ನ ಸರ್ಕಾರ ಮುಖಾಂತರ ರೈತರಿಗೆ ನೆರವು ಮಾಡ್ತಾ ಇದ್ದಾರೆ. ಅದನ್ನ ತೆಗೆದುಕೊಂಡು ನಾನು ಹೇಳಿದಂಗೆ ಬೀಜೋಪಚಾರ ಮಾಡೋದ್ರಿಂದ ಸುಮಾರು ಈ ಒಂದು ಬೆಳೆ ಸಸಿಕೊಳ ರೋಗಗಳ ಬೀಜದಿಂದ ಬರುವ ಮಣ್ಣಿನ ರೋಗವನ್ನ ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ, ಉದಾಹರಣೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಹೆಚ್ಚಿನ ಒಂದು ಒಂದು ಮಾಹಿತಿ ಆಗ್ಲಿ ಅಥವಾ ಹೆಚ್ಚಿನ ಒಂದು ಈ ಸಾವಯವ ಜೈವಿಕ ಘಟಕನೇ ಇದೆ ಅಲ್ಲಿ. ಉದಾಹರಣೆಗೆ ಟ್ರೈಕೋಡರ್ಮ ಬೇಕು ಅಂದ್ರೆ ಸಿಗುತ್ತೆ, ಡ್ಯೂಡೋಮೋನಸ್ ಅನ್ನೋದು ಸಿಗುತ್ತೆ, ಮೆಟರೈಸಿಯಂ ಅಂತ ಒಂದು ಕೀಟನಾಶಕ ಅದು ಬೀಜೋಪಚಾರ ಮಾಡ್ಬೋದು, ಮಣ್ಣಿಗೆ ಹಾಕ್ಬೋದು, ಗೊಬ್ಬರಕ್ಕೆ ಹಾಕ್ಬೋದು. ಈ ತರ ಎಲ್ಲಾ ಒಂದು ಜೈವಿಕ ಘಟಕನೇ ಇದೆ ಅಲ್ಲಿ. ರೈತರು ಯಾವುದೇ ಸಮಯದಲ್ಲಿ ಕಾಲು ರಾಯಚೂರಿಗೆ ಕೃಷಿ ವಿಶ್ವವಿದ್ಯಾನಿಲಯಕ್ಕೆ ಭೇಟಿ ಕೊಟ್ರೆ ಆ ಒಂದು ಸರಿ ಹೋದ್ರೆ ಎಲ್ಲ ತಗೊಂಡ್ ಬರ್ಬೋದು, ಎಲ್ಲಾ ತರದ ವ್ಯವಸ್ಥೆ ಇದೆ ಅಲ್ಲಿ. ಸೊ ಹಾಗಾಗಿ ಕಡಿಮೆ ಖರ್ಚಿನಲ್ಲಿ ಈ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಮಣ್ಣಿಗೆ ಬೆರೆಸೋದು ಅಥವಾ ಬೀಜೋಪಚಾರ ಮಾಡೋದು ಅಥವಾ ಹೊಲಕ್ಕೆ ಸಿಂಪರಣೆ ಮಾಡ್ಬೋದು ಸರ್. ಈಗ ಉದಾಹರಣೆ ಸಸಿ ಮಡಿಗಳಿಗೆ ಸಿಂಪರಣೆ ಮಾಡ್ಬೋದು. ಆಮೇಲೆ ನೋಡಿ ಎಷ್ಟು ಅನುಕೂಲ ಇದೆ. ಆಮೇಲೆ ಬೆಳೆಗಳಿಗೂ ಸಹ ನಂತರ ಬೆಳೆಗಳು ಬಂದ ಮೇಲೆ ಬೆಳೆಗಳ ಮೇಲೆ ಅಂದ್ರೆ ರೋಗ ಬರ್ತವೆ ನಂತರ, ಅಂತ ಒಂದು ರೋಗಗಳನ್ನ ಸಂರಕ್ಷಣೆ ಮಾಡಬಹುದು. ಈಗ ರಾಸಾಯನಿಕ ಶಿಲೀಂಧ್ರಗಳನ್ನ ಬಳಸಬಹುದಾ ಸರ್ ಇದರಲ್ಲಿ? ಕರೆಕ್ಟ್ ಕರೆಕ್ಟ್. ಬರೀ ನಾವು ಜೈವಿಕ ಶಿಲೀಂಧ್ರ ನಾಶಕದಿಂದ ಬೀಜ ಮತ್ತು ಮಣ್ಣನ್ನು ಸಂರಕ್ಷಣೆ ಮಾಡಬಹುದು, ಆದ್ರೆ ಕೆಲವರಿಗೆ ಏನಪ್ಪಾ ಅಂತಂದ್ರೆ ಕೆಲವು ರೈತರಿಗೆ ಅಷ್ಟು ಏನಪ್ಪಾ ಅಂದ್ರೆ ದೂರ ಸಂಪರ್ಕ ಸಾರಿಗೆ ಸಮಸ್ಯೆ ಇರೋದ್ರಿಂದ ಕೆಲವು ರೈತರು ಏನ್ ಮಾಡ್ಬೋದು, ಈ ಜೈವಿಕ ಶಿಲೀಂಧ್ರ ನಾಶಕ ಒಂದು ತಡೆಯದೇ ಇರೋದ ರೈತರು, ಈ ರಾಸಾಯನಿಕ ಶಿಲೀಂಧ್ರ ನಾಶಕಗಳು ಇದೆ. ಈಗ ಉದಾಹರಣೆಗೆ ಮಣ್ಣಿಗೆ ಬೀಜೋಪಚಾರ ಮಾಡ್ತಾ, ಬೀಜೋಪಚಾರ ಮಾಡೋದಂದ್ರೆ ಕಾರ್ಬನ್ ಡೈಸಿಂಗ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಅಥವಾ ಟಿಲ್ಟ್ ಅಂತ ಒಂದು ಟ್ರಾಪಿಕೋಲೋಜೋಲ್ ಅಂತ ಒಂದು ಶಿಲೀಂಧ್ರ ನಾಶಕ ಇದೆ, ಅದರಲ್ಲೂ ಸ್ಟಾಫ್ ಅಂತ ಒಂದು ಕಾರ್ಬನ್ ಡೈಸಿಂಗ್ ಪ್ಲಸ್ ಮ್ಯಾಂಕೋಜನ್. ಇವು ಮೂರು ಶಿಲೀಂಧ್ರ ನಾಶಕಗಳು, ಯಾವ್ದಾದ್ರು ಒಂದು ಶಿಲೀಂಧ್ರ ನಾಶಕದ ಪುಡಿಯನ್ನ ಒಂದು ಗ್ರಾಮ್, ನಾನಾಗ್ಲೇ ಹೇಳಿದೆ ಒಂದು ಗ್ರಾಮ್ ಅಂತ ಅಂದ್ರೆ ಸಾಮಾನ್ಯವಾಗಿ ಅರ್ಧ ಬೆಂಕಿ ಪೊಟ್ಟಣದ ಒಂದು ಪಟ್ಟಿಗೆಲ್ಲ ಅರ್ಧ ಒಂದು ತೂಕದ ಒಂದು ಇದನ್ನ ನೀರನ್ನ ಚಿಮ್ಮಿಸಿ ನೀರನ್ನ ಸಿಂಪರಣೆ ಮಾಡಿ ಆ ಬೀಜೋಪಚಾರ ಮಾಡಿ ಬಿಟ್ಟು ಬಿತ್ತಿ ನಂತರ ಟ್ರೈಕೋಡರ್ಮನ್ನು ಬೀಜೋಪಚಾರ ಮಾಡಬಹುದು ಅಂತ 10 ನಿಮಿಷ ಬೀಜೋಪಚಾರ ಮಾಡಿ ನೆರವಿನಲ್ಲಿ ಒಣಗಿಸಿ ನಂತರ ಜೈವಿಕ ಶಿಲೀಂಧ್ರ ನಾಶಕವನ್ನ ಬೀಜೋಪಚಾರ ಮಾಡಬಹುದು. ಯಾಕಂದ್ರೆ ಒಂದೇ ಸಮಯದಲ್ಲಿ ಎರಡು ಮಾಡಬಾರ್ದು, ಒಂದು 5-10 ನಿಮಿಷ ಒಂದು ಸಮಯ ಕೊಡ್ಬೇಕಾಗ್ತದೆ, ಎರಡನ್ನು ಒಟ್ಟಿಗೆ ಮಾಡಬಹುದು ಸರ್. ಹಾಗಾಗಿ ಜೈವಿಕ ಶಿಲೀಂಧ್ರ ನಾಶಕಗಳನ್ನು ಬಳಸಬಹುದು ಬೀಜೋಪಚಾರ ಮಾಡ್ಲಿಕ್ಕೆ. ಮಾಡಬಹುದು. ಈಗ ಸಾಮಾನ್ಯವಾಗಿ ಮಣ್ಣಿನಿಂದ ಮತ್ತು ಬೀಜದಿಂದ ಬರ್ತಕ್ಕಂತ ರೋಗಗಳ ಬಗ್ಗೆ ಮಾಹಿತಿ ಮಾಡಿದೆ, ಈ ಹತೋಟಿಗಳ ಬಗ್ಗೆ, ಈ ಹತೋಟಿಯಲ್ಲಿ ಸಹಿತ ಬೆಳೆಗಳ ಬದಲಾವಣೆ ಅಂದ್ರೆ ಬಿತ್ತನೆ ಕ್ರಮಗಳ ಬದಲಾವಣೆಯೂ ಸಹಿತ ಅಗತ್ಯ ಇದೆನಾ? ಹೌದು. ಈಗ ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರಿಗೆ ತರಕಾರಿ ಬೆಳೆ ಬೆಳೀತಾ ಇರ್ತಾರೆ, ಅದರಲ್ಲಿ ಮೆಣಸಿನಕಾಯಿ, ಮೆಣಸಿನಕಾಯಿ ಬೆಳೆಯಲ್ಲಿ ಅಥವಾ ಶೇಂಗಾ ಬೆಳೆಯಲ್ಲಿ ಪ್ರತಿ ವರ್ಷದ ಶೇಂಗಾ ಒಂದು ಹೊಲದಲ್ಲಿ ಪ್ರತಿ ಒಂದಲ್ಲಿ ಬೆಳೀತಾ ಇರ್ತಾರೆ, ಅದೇ ಹೊಲದಲ್ಲಿ ಈ ರೋಗ ಪೀಡಿತ ಶಿಲೀಂಧ್ರ ಮಣ್ಣಿನಲ್ಲೇ ಇರ್ತದೆ. ಸೊ ಅಂತ ಒಂದು ಸಮಯದಲ್ಲಿ ಆ ಒಂದು ಹೊಲದಲ್ಲಿ ತಾವು ಬೇರೆ ಏಕದಳ ಬೆಳೆ ಬೆಳೆಯಬಹುದು, ಉದಾಹರಣೆಗೆ ಜೋಳ ಬೆಳೆಯೋದು, ಸಜ್ಜೆ ಬೆಳೆಯೋದು. ಸೊ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಈ ರೋಗದ ಒಂದು ಸಾಂದ್ರತೆ ಕಡಿಮೆ ಮಾಡಬಹುದು ಮಣ್ಣಿನಲ್ಲಿ. ಮಣ್ಣಿನಲ್ಲಿ ಆದಷ್ಟು ರೈತರು ಶೇಂಗಾ ಬೆಳೆಯ ಹೊಲದಲ್ಲಿ ಬೇರೆ ಬೆಳೆ ಏಕದಳೆ ಜೋಳ ಬೆಳ್ಕೋಬಹುದು, ಆತರ ಒಂದು ಬೆಳೆ ಪರಿವರ್ತನೆ ಮಾಡಬಹುದು. ಉದಾಹರಣೆ ಮೆಣಸಿನಕಾಯಿ ಬೆಳೆಯನ್ನು ಅಷ್ಟೇ, ಪ್ರತಿ ವರ್ಷದ ಮೆಣಸಿನಕಾಯಿ ಬೆಳೀತಾ ಇದ್ರೆ ಈ ನೆಟೆ ರೋಗ ಅಥವಾ ಸಿಡಿ ರೋಗ ಅಥವಾ ಸೊರಗು ರೋಗ ಜಾಸ್ತಿ ಬರ್ತದೆ. ಸೊ ಅಂತ ಒಂದು ಪ್ರದೇಶದಲ್ಲಿ ತಾವು ಒಂದ್ಸರಿ ಅಲಸಂದೆ ಹಾಕೋದು ಅಥವಾ ಹೆಸರು ಹಾಕೋದು ಅಥವಾ ಒಂದು ಹಸಿರಿನ ಗೊಬ್ಬರದ ಒಂದು ಹಾಕ್ಬಿಟ್ಟು ಅದನ್ನ ಒಂದು ಮಣ್ಣಿನಲ್ಲಿ ಬೆರೆಸೋದ್ರಿಂದ ಮಣ್ಣಿನ ಫಲವತ್ತತೆ ಮತ್ತು ಹಾಗೂ ಸಹ ಬೆಳೆ ಪರಿವರ್ತನೆ ಆದಂಗಾಗ್ತದೆ. ಸೊ ಹೀಗಾಗಿ ಈ ತರ ಮಾಡೋದ್ರಿಂದ ಮಣ್ಣಿನಿಂದ ಮತ್ತು ಬರುವ ಶಿಲೀಂಧ್ರ ರೋಗಗಳನ್ನ ಹತೋಟಿ ಮಾಡಬಹುದು. ಹತೋಟಿ ಮಾಡಬಹುದು. ಹೌದು ಸರ್. ಈಗ ಒಂದು ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಬೆಳೆ ಪರಿವರ್ತನೆಯು ಬಹಳ ಅಗತ್ಯ ಇದೆ, ಅದನ್ನ ಮಾಡಬೇಕಾಗಿದೆ ಅಂತ. ಇವತ್ತು ಬದಲಾದ ದಿನಮಾನಗಳಲ್ಲಿ ರೈತರು ಅಂದ್ರೆ ವಾಣಿಜ್ಯ ಬೆಳೆಗಳಿಗೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಒಂದೇ ವಿಧವಾದ ಬೆಳೆಯನ್ನ 2-3 ವರ್ಷ 4 ವರ್ಷದವರೆಗೂ ಬೆಳೆಯುವಂತ ಕ್ರಮಗಳಕ್ಕೆ ಮುಂದಾಗಿರೋದ್ರಿಂದ ಎಲ್ಲ ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಹಾಗಾಗಿ ರೈತರು ಕನಿಷ್ಠ ಒಂದು ಬೆಳೆಯ ನಂತರ ಮತ್ತೊಂದು ಬೆಳೆಗೆ ಪರಿವರ್ತನೆ ಮಾಡಿಕೊಂಡು ತಮ್ಮ ಕೃಷಿಯಲ್ಲಿ ತಮ್ಮ ಮಣ್ಣನ್ನ ಮತ್ತು ಮುಂದೆ ಬರ್ತಕ್ಕಂತಹ ಬೆಳೆಗಳ ರೋಗಗಳನ್ನ ಹತೋಟಿ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅನ್ನೋತಕ್ಕಂತ ಮಾಹಿತಿಯನ್ನ ಹೇಳಿದ್ರಿ. ಮತ್ತೆ ನಾನು ಗಮನಿಸಿದ ಹಾಗೆ ಕೆಲವರು ತಜ್ಞರು ಹೇಳಿರುವ ಹಾಗೆ ಬೆಳೆಗಳಿಗೆ ಪೂರಕ ಬೆಳೆಗಳು ಅಂತೇಳಿ ಇರ್ತವೆ ಅಂತ, ಅಂದ್ರೆ ಒಂದೊಂದು ರೋಗವನ್ನ ನಿಯಂತ್ರಣ ಮಾಡೋದಕ್ಕೆ ಅಥವಾ ಒಂದು ಬೆಳೆ ಮತ್ತೊಂದು ಬೆಳೆ ಜೊತೆಗೆ ಇದ್ದಾಗ ಅದಕ್ಕೆ ಸೂಕ್ತವಾಗಿರ್ತಕ್ಕಂತಹ ಸ್ನೇಹಪೂರ್ವಕವಾಗಿರ್ತಕ್ಕಂಥ ಬೆಳೆಗಳಿದ್ದಾಗೆ ಅವು ಬೆಳೆಗಳು ಪರಸ್ಪರ ಚೆನ್ನಾಗಿ ವರ್ಧಿಸ್ತವೆ ಅಂತಕ್ಕಂತ ಒಂದು ಅಭಿಪ್ರಾಯವೂ ಇದೆ, ಇದು ನಿಜನಾ ಹೇಗೆ ಸರ್? ಹೌದು ಸರ್, ಈಗ ನೀವು ಹೇಳ್ತಾ ಇದ್ದೀರಿ ಒಳ್ಳೇದೇ. ಈಗ ನೋಡಿ ಮೆಣಸಿನಕಾಯಿ ಬೆಳೆ ಬೆಳೀತಾರ, ತರಕಾರಿ ಬೆಳೆ ಬೆಳೀತಾರೆ, ಟೊಮೆಟೊ ಆದ್ರೆ ಮೆಣಸಿನಕಾಯಿ, ಆ ಸುತ್ತ ನಾವು ತೊಗರಿ ಬೆಳೀತಾ ಇದ್ದೀವಿ, 2 ಸಾಲ ತೊಗರಿ. ಈ ತೊಗರಿ ಬೆಳೆಯೋದ್ರಿಂದ ಈ ಒಂದು ರೋಗಗಳ ರೋಗವಾಹಕ ಕೀಟ ಅಂತ, ಈಗ ಕೀಟಗಳು ರೋಗವನ್ನು ಬೇರೆ ಹೊಲದಿಂದ ತರ್ತಾವ. ಆ ಒಂದು ಸಮಯದಲ್ಲಿ ತೊಗರಿ ಬೆಳೆ ಮುಂಚಿತವಾಗಿ ಬೆಳೆಯೋದು ಅಥವಾ ಜೋಳ ಮುಂಚಿತವಾಗಿ ಬೆಳೆಯೋದು ಒಂದು ಸುತ್ತ ಆತರ ಬೆಳೆಯೋದ್ರಿಂದ ಈ ಕೀಟಗಳ ಹಾವಳಿಯನ್ನು ತಪ್ಪಿಸಬಹುದು. ಕೀಟಗಳ ಹಾವಳಿ ತಪ್ಪಿಸಿದ್ರೆ ರೋಗ ಅಂದ್ರೆ ಮಂಜು ರೋಗಗಳು ಹಾವಳಿ ತಪ್ಪಿಸಬಹುದು. ಈ ತರ ಒಂದು ಬೆಳೆ ಬೆಳೆಯನ್ನ ತಡೆ ಬೆಳೆ ಅಂದ್ರೆ ಬೆಳೆಯಾಗಿ ಬೆಳೆಯೋದ್ರಿಂದ ಒಂದು ಅವಕಾಶ ಇದೆ. ಇನ್ನೊಂದು ನಾನು ಹೇಳ್ತಾ ಇದ್ದೀನಿ, ಈ ಕೆಲವರು ಮೆಣಸಿನಕಾಯಿ ಬೆಳೆಯಲ್ಲಿ ಚೆಂಡಿ ಹೂವು ಬೆಳೀತಾರೆ, ಚೆಂಡಿ ಹೂವು ಬೆಳೆಯೋದ್ರಿಂದ ಅದು ಅದುಗಳ ಚೆಂಡು ಹೂವಿನ ಬೇರಿನಲ್ಲಿ ಒಂದು ರಾಸಾಯನಿಕ ಒಂದು ಅಂಶ ಉತ್ಪತ್ತಿ ಆಗ್ತದೆ. ಆ ಉತ್ಪತ್ತಿ ಆಗೋದ್ರಿಂದ ಈ ಮೆಣಸಿನಕಾಯಿಯಲ್ಲಿ ಜಂತು ಹುಳು ಮತ್ತೆ ಶಿಲೀಂಧ್ರ ರೋಗಗಳಿಗೆ ಅವಳಿ ಅಂದ್ರೆ ಹೆಚ್ಚಿನ ಹಾನಿಕರ ಮಾಡ್ತದೆ. ಅಂದ್ರೆ ರೋಗ ಬರ್ದಂಗೆ ತುಂಬ ಉಪಯುಕ್ತ ಪದ್ಧತಿ ಇದು. ಆದಷ್ಟು ರೈತರು ಒಂದು ಸಾರುಗಳಲ್ಲಿ ಮಧ್ಯ ಮಧ್ಯ ಚೆಂಡು ಹೂವು ಹಾಕೋದ್ರಿಂದ ಮೆರಿಗೋಲ್ಡ್ ಅಂತಾರ, ಆ ಒಂದು ಬೆಳೆಗಳನ್ನು ಬೆಳೆಯೋದ್ರಿಂದ ನಮಗೆ ಒಳ್ಳೆಯ ಉಪಯುಕ್ತ ಒಂದು ರೋಗ ನಿರ್ವಹಣೆಯಲ್ಲಿ ಒಂದು ಪದ್ಧತಿ ಅಂತ ಹೇಳ್ತೀವಿ. ಒಳ್ಳೇದು ಸರ್. ಈಗ ಕೊನೆಯದಾಗಿ ನಮ್ಮ ರೈತ ಬಾಂಧವರು ಈಗ ಮುಂಗಾರಿನ ಬಿತ್ತನೆಗೆ ಅವರು ಆರಂಭಿಸ್ತಾ ಇದ್ದಾರೆ, ಚಟುವಟಿಕೆ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ತಾ ಹೋಗ್ತಾ ಇದಾರೆ, ರೈತರು ನಿಮ್ಮನ್ನ ಸಂಪರ್ಕಿಸಬಹುದಾ? ಹಾಗಾದ್ರೆ ಸಂಪರ್ಕಿಸಿ ಅವರು ಮಾಹಿತಿಯನ್ನು ಪಡ್ಕೊಳ್ಳೋದಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ನಮ್ಮ ರೈತರಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೀವಿ. ಯಾವುದೇ ಸಮಯದಲ್ಲಿ ಈಗ ನೋಡಿ ಮುಂಗಾರು ಪ್ರಾರಂಭವಾಗಿದೆ, ಹಾಗಾಗಿ ರೈತರು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು. ನನ್ನ ಒಂದು ದೂರವಾಣಿ ನಂಬರ್ 9742446509. ರೈತ ಬಾಂಧವರೇ, ಮತ್ತೊಮ್ಮೆ ಗೋವಿಂದಪ್ಪ ಸರ್ ಅವರ ನಂಬರ್ ಅನ್ನ ಬರ್ಕೊಳ್ಳಿ, 9742446509, 9742446509. ಸೊ ಗೋವಿಂದಪ್ಪ ಸರ್ ಅವರನ್ನ ಹಗರಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅವರು ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬಳ್ಳಾರಿಯವರಾಗಿರ್ಬೋದು ಅಥವಾ ಬೇರೆ ಯಾವುದೇ ಜಿಲ್ಲೆಯವರು ಬಂದು ಮಾಹಿತಿಯನ್ನ ಅವರು ಮಾಡಿಕೊಡ್ತಾರೆ. ಯಾರು ಸಂಕೋಚ ಪಡೋದ್ಬೇಡ, ಅವರು ಬಳ್ಳಾರಿ ಅಗ್ರಿ ಕೇಂದ್ರಕ್ಕೆ ಮಾತ್ರ ಅವರು ಸಂಬಂಧ ಪಡ್ತಾರೆ ಅಂತ ಅಲ್ಲ, ಅವರು ವಿಜ್ಞಾನಿಗಳು. ನೀವು ಯಾವುದೇ ಮೂಲೆಯಲ್ಲಿ ಇದ್ರೂ ಸಹಿತ ಅವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಬಹುದು, ಸಾಧ್ಯವಾದ್ರೆ ಅವರನ್ನ ನೇರವಾಗಿ ಭೇಟಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಅದಲ್ಲದೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿಯೂ ಸಹಿತ ರೈತರಿಗೋಸ್ಕರ ಆಗಾಗ ಕಾರ್ಯಾಗಾರಗಳು ನಡೀತಾ ಇರ್ತವೆ. ಜೊತೆಗೆ ಇತ್ತೀಚೆಗೆ ಲಾಕ್ಡೌನ್ ಆಗಿರೋದ್ರಿಂದ ಆನ್ಲೈನ್ ನಲ್ಲೂ ಸಹಿತ ತರಬೇತಿಗಳನ್ನ ಮಾಹಿತಿಯನ್ನ ಮಾಡಿಕೊಡುವಂತ ಕೆಲಸಗಳು ಸಹಿತ ಇವತ್ತು ಆಗ್ತಾ ಇದಾವೆ. ಹಾಗಾಗಿ ರೈತರು ವಿಜ್ಞಾನಿಗಳ ಸಂಪರ್ಕದಲ್ಲಿ ಇರಬೇಕು. ಇವತ್ತು ಹೇಗೆ ನಮಗೆ ಮನುಷ್ಯನಿಗೆ ಕಾಯಿಲೆಗಳು ಬಂದ್ರೆ ವೈದ್ಯರ ಬಳಿಗೆ ಹೋಗೋದಕ್ಕೆ ನಾವು ಯಾವಾಗ ಸದಾ ಸಿದ್ಧರಾಗಿರ್ತೇವೋ, ಹಾಗೇನೆ ಕೃಷಿಯಲ್ಲಿ ನಾವು ಸುಸ್ಥಿರತೆಯನ್ನ ಕಂಡುಕೊಳ್ಬೇಕು. ಹೆಚ್ಚು ಆರ್ಥಿಕ ವ್ಯಯ ಆಗದ ಹಾಗೆ ನಾವು ಉತ್ತಮ ಬೆಳೆಗಳನ್ನ ಬೆಳಿಬೇಕಾದ್ರೆ ಸದಾ ವಿಜ್ಞಾನಿಗಳ ಸಂಪರ್ಕದಲ್ಲಿ ಇದ್ಕೊಂಡು ಅವರ ಮಾರ್ಗದರ್ಶನವನ್ನು ಪಡ್ಕೊಂಡು ಕೃಷಿಯಲ್ಲಿ ಉತ್ತಮ ಬೆಳೆಗಳನ್ನ ಬೆಳಿಲಿಕ್ಕೆ ತಾವೆಲ್ಲರೂ ಮುಂದಾಗಬೇಕು ಅಂತ ಹೇಳ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಗೋವಿಂದಪ್ಪ MR ಸರ್ ಅವರಿಗೆ ನಮ್ಮ ಎಲ್ಲ ಆಕಾಶವಾಣಿಯ ರೈತ ಬಾಂಧವರ ಪರವಾಗಿ ತಮಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆಗಳು ಸರ್. ಧನ್ಯವಾದಗಳು ಸರ್. ಇದುವರೆಗೆ ಡಾಕ್ಟರ್ ಗೋವಿಂದಪ್ಪ MR ಅವರೊಂದಿಗೆ ಮುಂಗಾರು ಪೂರ್ವ ಸಿದ್ಧತೆಯಲ್ಲಿ ಮಣ್ಣು ಹಾಗೂ ಬೀಜಗಳಿಂದ ಬರುವ ರೋಗಗಳು ಹಾಗೂ ಅವುಗಳ ನಿರ್ವಹಣೆ ಕುರಿತು ಸಂದರ್ಶನ ಕೇಳಿದಿರಿ. ಉದ್ಯೋಗವಾಣಿ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ನಾನು SSLC ನಂತರ ITI ಮಾಡಿ ರೈಲ್ವೆ ಇಲಾಖೆಯಲ್ಲಿ ಟೆಕ್ನಿಷಿಯನ್ ಆಗಿ ಸೇರಿ ಅದೇ ITI ಮೇಲೇ ಸೀನಿಯರ್ ಸೆಕ್ಷನ್ ಇಂಜಿನಿಯರ್ ಆಗಿ ಬಡ್ತಿ ಹೊಂದಿ ಕೈ ತುಂಬ ಸಂಬಳ ಪಡೆಯುತ್ತಿದ್ದೇನೆ. ಅದಕ್ಕೆ ITI ಅಂದ್ರೆ ಯಾರು ಕಡಿಮೆ ತಿಳಿದುಕೊಳ್ಬೇಡಿ, ITI ಮಾಡಿ ನಿಮ್ಮ ಭವಿಷ್ಯ ರೂಪಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ITI ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 155267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ MA ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, No. 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802525215253. ಈಗ ಪ್ರತಿ ಡ್ರೈವ್ ನಲ್ಲಿ ನೀವು ಸ್ಪೆಂಡ್ ಮಾಡುವುದಕ್ಕಿಂತ ಹೆಚ್ಚು ಪಡೆಯಿರಿ. ಮನೆಗೆ ತನ್ನಿ ಹೊಚ್ಚ ಹೊಸ ವ್ಯಾಗನಾರ್ ವಿತ್ ಸ್ಟೈಲಿಶ್ ಡ್ಯುಯಲ್ ಟೋನ್ ಎಕ್ಸ್ಟೀರಿಯರ್, ಅಡ್ವಾನ್ಸ್ಡ್ ಕೆ ಸೀರೀಸ್ ಇಂಜಿನ್, ಹಿಲ್ ಹೋಲ್ಡ್ ಅಸಿಸ್ಟೆಂಟ್ ಹೋಸ್ಟ್ ಹಾಗೂ ಮತ್ತಷ್ಟು ಫೀಚರ್ಸ್ ನೊಂದಿಗೆ, ಹಾಗೂ 25.19 km/L ಬಂಪ ಮೈಲೇಜ್ ನೊಂದಿಗೆ 48,000 rupees ವರೆಗೂ ಎವರ್ ಹೈಯೆಸ್ಟ್ ಸೇವಿಂಗ್ಸ್ ಪಡೆಯಿರಿ. ಹಿಂದೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ನಲ್ಲಿ ನಮ್ಮ ವ್ಯಾಗನಾರ್ ಚೆಕ್ ಮಾಡಿ. ಷರತ್ತುಗಳು ಅನ್ವಯ. ಈಗ ಕೇಳಿ ರೈತರಿಗೆ ಸಲಹೆ. ಶೇಂಗಾ ಬೆಳೆಯಲ್ಲಿ ಇದು ಒಂದು ಪ್ರಮುಖ ಬೇಸಿಗೆ ಬೆಳೆಯಾಗಿದ್ದು, ಈ ಬೆಳೆಯಲ್ಲಿ ವೈರಸ್ ನೆಕ್ರೋಸಿಸ್, ಬರ್ಡ್ ನೆಕ್ರೋಸಿಸ್ ಆಗುವ ಅಥವಾ ಕುಡಿ ಸಾಯುವ ನಂಜು ರೋಗ ಅಂತ ಕರೀತಾರೆ. ಇದು ಸಹ ಥ್ರಿಪ್ಸ್ ಕೀಟದಿಂದ ರೋಗ ಹರಡುತ್ತಾ ಹಲವಾರು ಬಗೆಯ ಒಂದು ಲಕ್ಷಣವನ್ನು ಉಂಟು ಮಾಡುತ್ತದೆ. ಕೊನೆಯದಾಗಿ ಗಿಡವು ಸಂಪೂರ್ಣ ಒಣಗಿ ಕಾಯಿ ಕಟ್ಟದೆ ಸಂಪೂರ್ಣವಾಗಿ ಸುಟ್ಟ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂಥ ಒಂದು ನಂಜು ರೋಗವನ್ನು ಹತೋಟಿ ಮಾಡಲಿಕ್ಕೆ ನಾವು ಮೊದಲು ಶೇಂಗಾ ಬೀಜವನ್ನು ಇಮಿಡೋಕ್ಲೋಪ್ರಿಡ್ ಕೀಟನಾಶಕ 5 ml ಪ್ರತಿ kg ಬೀಜದಂತೆ ಬೀಜೋಪಚಾರ ಮಾಡಬೇಕು. ಎರಡನೆಯದು, ಸಸ್ಯ ಬೀಜಗಳನ್ನು ಉಪಚಾರ ಮಾಡಿದ ನಂತರ ಹೊಲದ ಸುತ್ತಲೂ ತಡೆ ಬೆಳೆಯಾಗಿ ತೊಗರಿ ಅಥವಾ ಜೋಳದ ಸಾಲ ಬೆಳೆಯುವುದು. ಮೂರನೆಯದು, ಶೇಂಗಾ ಹೊಲದಲ್ಲಿ